ದೂರದರ್ಶನ ಬೆಂಗಳೂರು ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು. ಅರ್ಜಿಯೊಂದಿಗೆ ನೃತ್ಯ ಗುರುಗಳಿಂದ ಅಥವಾ ನೃತ್ಯ ಸಂಸ್ಥೆಯಿಂದ ದೊರೆತ ಕಲಿಕಾ ಪ್ರಮಾಣ ಪತ್ರ, ವಯೋಮಾನ ಪ್ರಮಾಣೀಕರಣಕ್ಕಾಗಿ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಅಂಕಪಟ್ಟಿ, ಆಧಾರ್ನ ಒಂದು ಪ್ರತಿ, ನೃತ್ಯ ಭಂಗಿಯಲ್ಲಿರುವ ಪೋಸ್ಟ್ ಕಾರ್ಡ್ ಅಳತೆಯ ಒಂದು ಭಾವಚಿತ್ರವನ್ನು ಕಳುಹಿಸಿಕೊಡಬೇಕು. ನಿಮ್ಮ ಅರ್ಜಿಗಳು ಮೇ 31 ಒಳಗಾಗಿ ಕಾರ್ಯಕ್ರಮ ಮುಖ್ಯಸ್ಥರು, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006 ಈ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ನ ಮೂಲಕ ತಲುಪಬೇಕು. ಗಮನಿಸಿ, ಈ ಅರ್ಜಿಗಳು ಅಭ್ಯರ್ಥಿಗಳ ಹಸ್ತಾಕ್ಷರದೊಂದಿಗೆ ವೈಯಕ್ತಿಕವಾಗಿ ಅವರಿಂದಲೇ ಕಳುಹಿಸಲ್ಪಟ್ಟಿರುವುದು ಅಗತ್ಯ. ನೃತ್ಯ ಸಂಸ್ಥೆಗಳಿಂದ ಸಾಮೂಹಿಕವಾಗಿ ಕಳುಹಿಸಲಾಗುವ ಅರ್ಜಿಗಳಿಗೆ ಮನ್ನಣೆ ಕೊಡಲಾಗುವುದಿಲ್ಲ. ಮೆಂಚಂಚೆ ವಿಳಾಸ ಅಂದರೆ ಇಮೇಲ್ ಅನ್ನು ನಮೂದಿಸುವುದು ಅತ್ಯಗತ್ಯ. ಮುಂದಿನ ಎಲ್ಲಾ ದೂರದರ್ಶನದ ಕಾರ್ಯಾಲಯ ವ್ಯವಹಾರಗಳನ್ನು ಮಿಂಚಂಚಿಯ ಮೂಲಕವೇ ಮಾಡಲಾಗುವುದು. ನೆನಪಿಡಿ, ಶಾಸ್ತ್ರೀಯ ನೃತ್ಯಗಳ ಆಡಿಷನ್ಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 31 ಬುಧವಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಈ ಕುರಿತು ಶಿಕಾರಿಪುರದ ಇಂದೋಧರ್ ಅಂಗಡಿ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶಿಕಾರಿಪುರದ ಹಿಂದೂಧರ್ ಅಂಗಡಿ ಎಂಬ ರೈತರ ಜೊತೆಗಿದ್ದೀವಿ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದ ಕೇಳ್ತಿಳ್ಕೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಹಿನ್ನೆಲೆ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ. ಮೂಲತಃ ನಾನು ಕೃಷಿ ಕುಟುಂಬದಿಂದನೇ ಬಂದಿರೋದು. ಅಪ್ಪ ಮಾಡಿದ್ದ ಪದ್ಧತಿನೇ ಹಾಗೆ ಮುಂದುವರಿಸ್ತಾ ಹೋಗ್ತಿರೋದು. ನಾನು ಮೂಲತಃ ಸಾವಯವ ಕೃಷಿಕನೇ. ರಾಸಾಯನಿಕ ಪದ್ಧತಿನ ಯಥೇ ತಿರಸ್ಕಾರ ಮಾಡಿ ನಮ್ಮ ತಂದೆಯವರು ಮಾಡಿದ್ದನ್ನ ನಾನು ಮುಂದುವರಿಸ್ಕೊಂತ ಹೋಗ್ತಾ ಇರೋಂತ ಕುಟುಂಬ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸಾವಯವ? ಅಂದ್ರೆ ಬಹಳ ವರ್ಷಗಳಾಯ್ತು, ಸುಮಾರು ವರ್ಷಗಳಾಯ್ತು. ತಂದೆಯಿಂದ ಬಂದಿದೆ ಅಂದ್ಮೇಲೆ ಮಧ್ಯೆ ಸ್ವಲ್ಪ ಆರ್ಥಿಕ ತೊಂದರೆ ಆದ್ದರಿಂದ ಕೃಷಿ ಚಟುವಟಿಕೆನೆಲ್ಲ ನಿಲ್ಲಿಸಿ ಗುತ್ತಿಗೆ ಕೊಟ್ಟಿದ್ವಿ ಜಮೀನುಗಳನ್ನ. ನಂತರದಲ್ಲಿ ಮತ್ತೆ ನಮ್ಮ ತಂದೆಯವರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಾಸಾಯನಿಕ ಪದ್ಧತಿಯಿಂದ ಆಗುವ ನೋವುಗಳು ಮತ್ತೆ ಜೊತೆಗೆ ಆಗುವ ಆರೋಗ್ಯದ ಮೇಲೆ ಆಗುವ ಪರಿಣಾಮ, ಕಾರ್ಮಿಕರ ಮೇಲೆ ಆಗುವ ಪರಿಣಾಮಗಳನ್ನು ಅರಿತು ಅವರು ರಾಸಾಯನಿಕ ಕೃಷಿಯನ್ನು ಹೊರತುಪಡಿಸಿ ಸಾವಯವ ಕೃಷಿಯತ್ತ ಮುಖ ಮಾಡಿ ಹೊರಟರು. ಫಸ್ಟು ಭತ್ತ ಬೆಳೀತಾ ಇದ್ವಿ, ನಂತರ ಮಾವು, ತೆಂಗು, ಸಪೋಟ, ಅಡಿಕೆ ಇವುಗಳ ಒಂದು ಮಿಶ್ರಣ ಮಾಡಿ ಈ ತೋಟಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ತಾವು ತೋಟವನ್ನು ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ರು? ಒಟ್ಟೊಟ್ಟಿಗೆ ನೋಡ್ತಾ ಬಂದಿರೋದು, ಅಪ್ಪನ ಜೊತೆಗೆ ಒಟ್ಟೊಟ್ಟಿಗೆ ನೋಡ್ತಾ ಬಂದಿರೋದು. ತಾವ್ ಎಲ್ಲಿ ತನಕ ಓದಿರೋದು? ನಂದು PUC. ಎಷ್ಟು ಎಕರೆ ಜಮೀನು ಇದೆ? ಏನೇನು ಹಾಕೊಂಡಿದ್ರು? 12 ಈಗ ಸದ್ಯದಲ್ಲಿ ಅಡಿಕೆ ಇದೆ, ಅದೇ ಒಂದು ಪ್ರಮುಖ ಬೆಳೆ. ತೆಂಗಿದೆ, ಮತ್ತೆ ಸ್ವಲ್ಪ ಮಾವು, ಸ್ವಲ್ಪ ಚಿಕ್ಕನ್ನ ಉಳಿಸ್ಕೊಂಡಿದೀವಿ, ಕೆಲವನ್ನ ತೆಗೆದಿದ್ದೀವಿ. ಅದಂದ್ರೆ ಈ ಮಾವು ಮತ್ತೆ ಚಿಕ್ಕುವಿನ ಅಂದ್ರೆ ಮಾರುಕಟ್ಟೆ ಸಮಸ್ಯೆಯಿಂದಾಗಿ ಹಣಕಾಸಿನ ಒಂದು ಮುಗ್ಗಟ್ಟು ಶುರುವಾದ ಮೇಲೆ ನಮಗೆ ಆರ್ಥಿಕವಾಗಿ ಸಪೋಟ ಮತ್ತು ಮಾವಲ್ಲಿ ಲಾಭ ಕಡಿಮೆ ಆಗಿ ಏನು ನುಕ್ಸಾನ ಆಗ್ತಾ ಇತ್ತು, ಅದನ್ನ ಮೀರ್ಲಿಕ್ಕೆ ಅಡಿಕೆಯನ್ನ ಜಾಸ್ತಿ ನಾವು ಪ್ರದೇಶವನ್ನ ಜಾಸ್ತಿ ಮಾಡಿದಂಗಾಯ್ತು, ವಿಸ್ತೀರ್ಣ ಜಾಸ್ತಿ ಮಾಡ್ತಾ ಹೋಗಿದ್ವಿ. ಹಾಗಾದ್ರೆ ಮುಂಚೆ ತಾವು ಮಾವು ಮತ್ತೆ ಸಪೋಟ ಮೇಲೆ ಕೃಷಿ ಪ್ರಾರಂಭವಾಗಿದ್ದು ಅಂತಾನ? ಹೌದು, ಫಸ್ಟ್ ಭತ್ತದಲ್ಲಿತ್ತು, ನಂತರ ಮಾವು, ಸಪೋಟ, ತೆಂಗು ಮಾಡ್ಕೊಂಡಿದ್ವಿ. ಮಾವು ಒಂದು ಪ್ರತ್ಯೇಕ ತಾಕು, ಮತ್ತೆ ಸಪೋಟ ಮತ್ತು ತೆಂಗನ್ನು ಮಿಶ್ರಣ ಮಾಡಿ ಒಂದ್ ಕಡೆ ಮಾಡಿದ್ವಿ. ಇನ್ನೇ 1-2 ಅಡಿಕೆಯನ್ನ ಮಾಡಿದ್ವಿ. ನಂತರ ಇನ್ನು ಈ ಅದೆಲ್ಲ ಆದ್ಮೇಲೆ ಭತ್ತದ ಜಮೀನನ್ನ ತೆಗೆದುಬಿಟ್ಟು ಸಂಪೂರ್ಣವಾಗಿ ಅಡಿಕೆ ತೋಟವನ್ನ ಮಾಡಿದ್ವಿ. ತಾವು ಪ್ರಾರಂಭದಲ್ಲಿ ಹೇಳಿದ್ರಿ, ನಾವು ರಾಸಾಯನಿಕ ಗೊಬ್ಬರನ ಉಪಯೋಗಿಸಲ್ಲ, ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದೀವಿ, ಸಾವಯವ ಕೃಷಿನೇ ಮಾಡ್ತಾ, ಏನಕ್ಕೋಸ್ಕರ ಆ ರೀತಿ, ಏನ್ ರೈತರ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ, ಆಮೇಲೆ ನಿಮಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್, ಅದು ಮಾಡೋದ್ರಿಂದ ಆಗಿರ್ತಕ್ಕಂಥ ಲಾಭಗಳ ಬಗ್ಗೆ ಏನ್ ಹೇಳ್ತೀರಾ? ಸಾವಯವ ಅಂದ್ರೆ ನಮ್ಮ ತಂದೆಯವರು ಅವರ ಒಂದು ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅವರು ಅವ್ರ ಮನಸ್ಸಲ್ಲಿ ಬಂದಿದ್ದು ಶುರು ಮಾಡಿದ್ರು. ಯಾಕೆ ನಾವು ಹೊರಗಡೆಯಿಂದ ಉತ್ಪನ್ನಗಳನ್ನು ತಂದು ನಮ್ಮ ತೋಟಕ್ಕೆ ಬಳಸಬೇಕು, ನಾವು ಕೆಲವೇ ಕೆಲವು ವ್ಯಕ್ತಿಗಳನ್ನು ದೊಡ್ಡವ್ರು ಮಾಡಲಿಕ್ಕೆ ನಾವು ಈ ಕಂಪನಿ ಕೃಷಿಯನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡೋದು ಬೇಡ. ನಮ್ಮ ಸ್ಥಳೀಯ ಮಟ್ಟದಲ್ಲಿ ಏನೇನಾಗುತ್ತೆ ಅಷ್ಟಕ್ಕೆ ಆಗಲಿ, ಏನೇ ಆದರೂ ನಿಸರ್ಗ ತನ್ನ ಸಮತೋಲನ ಮಾಡ್ಕೊಳ್ತೈತಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ರಾಸಾಯನಿಕ ಪದ್ಧತಿಗಳನ್ನು ತಿರಸ್ಕಾರ ಮಾಡ್ತಾ ಸಾವಯವದ ಪದ್ಧತಿನೋ ಅಥವಾ ನೈಸರ್ಗಿಕ ಪದ್ಧತಿನೋ ಸಾಕಷ್ಟು ವ್ಯಾಖ್ಯಾನಗಳಾಗ್ತವೆ. ಆ ವ್ಯಾಖ್ಯಾನಗಳು ಅವ್ರವ್ರಿಗೆ ಬಿಟ್ಕೊಂಡಿರೋದು, ನಮಗೇನು ಅನ್ಸುತ್ತೆ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಈ ಸಾವಯವ ಕೃಷಿ ಅಂದ್ರೆ ಆ ಪದ್ಧತಿನ ಅಳವಡಿಸ್ಕೊಂಡಿರೋದು ಯಾವ್ಯಾವ ರೀತಿಯಾದ ತಮ್ಮ ಒಂದು ಜಮೀನಿಗೆ ಮಾಡ್ತಾ ಬಂದ್ರಿ? ಮುಂಚೆ ಅಂದ್ರೆ ಒಂದು ರೀತಿ ಶೂನ್ಯ ಬಂಡವಾಳದ ಕೃಷಿ ಅಂತ ಹೇಳ್ಬಹುದು. ಅಂದ್ರೆ ಏನು ಉಳುಮೆ ಮಾಡ್ದೇನೆ, ತೋಟದ ವಿಚಾರದಲ್ಲಿ ಮಾತ್ರ ಉಳುಮೆ ಮಾಡ್ದೇನೆ, ಹಾಗೆ ಮಾಡೋದು, ಕಸಗಳನ್ನು ಸವರ್ಸ್ಕೊಳ್ಳೋದು, ನಮ್ಮ ಫಸಲು ಬಂದಾಗ ಮಾತ್ರ ಕೊಯ್ಲು ಮಾಡ್ಬೇಕಾದ್ರೆ ಮಾತ್ರ ಸರಿ ಮಾಡಿಕೊಂಡು ಹಾಗೆ ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರು ಹಾಸ್ಕೋತಾ ಮಾಡ್ತಾ ಹೊರಟಿದ್ದು. ನಂತರ ಸುಭಾಷ್ ಪಾಳೇಕರ್ ಅವರ ಕಾರ್ಯಕ್ರಮಗಳನ್ನೆಲ್ಲ ಅವ್ರ ಪುಸ್ತಕಗಳನ್ನೆಲ್ಲ ಓದಿ ಅವ್ರ ಕಾರ್ಯಕ್ರಮಗಳಿಗೆ ಹೋಗಿ ಬಂದ ಮೇಲೆ ನಾವು ಜೀವಾಮೃತವನ್ನು ಅದರೊಟ್ಟಿಗೆ ಶುರು ಮಾಡಿದ್ದು. ಅದಕ್ಕಿಂತ ಅವರ ಪೂರ್ವದಲ್ಲೂ ಕೂಡ ಅವ್ರಿಗೂ ನಮಗೂ ವ್ಯತ್ಯಾಸ, ಅವರು ಹೇಳ್ತಂತ ಪದ್ಧತಿಗೂ ನಮ್ಮ ತಂದೆಯವ್ರು ಮಾಡ್ತಿದ್ದ ಪದ್ಧತಿಗೂ ವ್ಯತ್ಯಾಸಗಳೇನು ಹೆಚ್ಚಿರಲಿಲ್ಲ. ಜೀವಾಮೃತವನ್ನು ಇದನ್ನ ಬಿಟ್ಬಿಟ್ಟು ಒಂದು ಮಾಡ್ತಾ ಇದ್ವಿ. ಹಾಗಾಗಿ ಜೀವಾಮೃತವನ್ನ ಶುರು ಮಾಡಿದ್ವಿ. ಈ ರೀತಿಯಾದ ಒಂದು ಸಾವಯವ ಕೃಷಿ ತಾವು ಪ್ರಾರಂಭ ಮಾಡಿದ್ಮೇಲೆ ಇಳುವರಿ ಆಗ್ತಕ್ಕಂತ ವ್ಯತ್ಯಾಸಗಳು ಅದೇ ತರ ಇದೆಯೋ ಅಥವಾ ಚೇಂಜ್ ಆಯ್ತು ಅಂತ? ಅಲ್ಲ, ಹಾಗೆ ಹೇಳತ್ ಕಷ್ಟ ಆಗ್ತೈತಿ. ಇಳುವರಿ ಎಲ್ಲರದು ಅಸಮತೋಲನ ಆಗ್ತಾನೆ ಇದೆ. ಇದು ಇಳುವರಿ ಹೆಚ್ಚಿನ ಪಕ್ಷ ನಮ್ಮ ನೈಸರ್ಗಿಕವಾಗಿ ಆಗಂತ ಬದಲಾವಣೆಗಳಿಂದಾಗಿ ತೊಂದರೆಗಳು ಆಗ್ತಾ ಇದಾವೆ. ಅಂದ್ರೆ ಈ ರಾಸಾಯನಿಕ ಮುಕ್ತ ಕೃಷಿ ಏನಾದ್ರೂ, ರಾಸಾಯನಿಕ ಮುಕ್ತ ಅಂತ ಹೇಳಬಾರ್ದು, ಈ ಸಾವಯವ ಪದ್ಧತಿ ಅಲ್ಲದೆ ಇರೋವಂಥದ್ದು. ಎಲ್ಲದಕ್ಕೂ ರಾಸಾಯನಿಕ ಇಲ್ಲದೇನೆ ಯಾವ ಕೆಲಸನೂ ಭೂಮಿಲಿ ಆಗಲ್ಲ. ರಾಸಾಯನಿಕ ಪದ್ಧತಿ ಏನಾದ್ರು ಭೂಮಿಲಿ ಇರೋವಂಥದ್ದೇ, ಆ ರಾಸಾಯನಿಕ ಆಗದೆ ಇದ್ರೆ ಏನು ಉತ್ಪನ್ನ ಬರೋದಿಲ್ಲ. ಸಾವಯವ ಪದ್ಧತಿಯಲ್ಲಿ ಅಂತಂದ್ರೆ ಹೊರಗಡೆಯಿಂದ ಕೃತಕವಾಗಿ ಆಗಂತವನ್ನ ಹೊರತುಪಡಿಸಿ ಇರೋ ನೈಸರ್ಗಿಕವಾಗಿ ಸಿರುವಂತ ಕೃಷಿಯಲ್ಲಿ ಹೋಗ್ತಾ ಹೋಗ್ತೀವಿ. ಇಳುವರಿ ಆಚೆ ಈಚೆ ಸ್ವಲ್ಪ ಆಗುತ್ತೆ, ಏನೂ ಆಗಲ್ಲ. ಒಂದು ಹೇಗೆ ಹೇಳ್ಬೋದು ಅಂದ್ರೆ ಬಂಡವಾಳ ಹಾಕೋದು ಕಡಿಮೆ, ಜೊತೆಗೆ ನಷ್ಟನೂ ಕಡಿಮೆ, ಲಾಭನೂ ಜಾಸ್ತಿ ಬರೋದಿಲ್ಲ. ಅಂದ್ರೆ ಇಳುವರಿಯಲ್ಲಿ ಜಾಸ್ತಿ ಬರದೇ ಇರ್ಬೋದು, ಆದ್ರೆ ನಷ್ಟ ಪ್ರಮಾಣ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ಸಪೋಟ ಮತ್ತೆ ಮಾವು ಅಂತ ಹೇಳಿದ್ರೆ ಅದು ನಂತರವಾಗಿ ಅಡಿಕೆನೇ ಆಗ್ತಾವ ಆಯ್ಕೆ ಮಾಡ್ಕೊಂಡಿದ್ದು ಅಂತೀರಿ? ಅನಿವಾರ್ಯ ಕಾರಣ, ನನ್ನ ಸುತ್ತ ಅಡಿಕೆ ತೋಟಗಳೇ ಆಗದು. ಆಮೇಲೆ ಮೇಲಾಗಿ ಕೃಷಿ ಒಂದು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಈ ವನ್ಯಪ್ರಾಣಿಗಳ ಕಾಟ, ಪಕ್ಷಿಗಳ ಕಾಟ, ಮಂಗಗಳ ಕಾಟ, ಇವೆಲ್ಲ ಒಂದು ದುಸ್ತರದಿಂದ ನಮ್ಮ ತೋಟದಲ್ಲೇ ಆಶ್ರಯಕ್ಕೆ ಆದವೆಲ್ಲವು, ಹಣ್ಣು ತಿನ್ನೋದು ಮಾಡೋದು. ಆಮೇಲೆ ಅದ್ರ ಜೊತೆಗೆ ಬಹಳ ದುರಾದೃಷ್ಟ ಅಂದ್ರೆ ನಮ್ಮೊಟ್ಟೆಲ್ಲಿರುವ ನಮ್ಮ ಮನುಕುಲದವರೇ ನಮಗೆ ತಾಪತ್ರೆ ಶುರುವಾಯಿತು, ಅಂದ್ರೆ ಕಳ್ಳತನ. ಆ ಒಂದು ಉದ್ದೇಶ ಇಟ್ಕೊಂಡು ಆ ಸಪೋಟ ಮತ್ತೆ ಈಗೂ ಇದೆ, ಸಪೋಟ ಮತ್ತು ಮಾವು ಇದೆ, ಅದನ್ನ ನೆಂಬೆಗಳನ್ನು ಕತ್ತರಿಸಿ ಅದರಲ್ಲಿ ಕಾಳ್ಮೆಣ್ಸು ಹಾಕುವ ಪ್ರಯೋಗಕ್ಕೆ ಮುಂದಾಗಿದ್ದೀವಿ. ಹಿಂದೊಂದ್ಸಲಿ ಕಾಳ್ಮೆಣ್ಸು ಹಾಕಿದ್ದೆ, ಅತಿ ಹೆಚ್ಚು ಮಳೆಯಿಂದ ನಂದು 4,000 ಬಳ್ಳಿಗಳು ನೆಲ ಕಚ್ಚಿದ್ವು. ಈಗ ಅಲ್ಲಿ ಇಲ್ಲಿ ಒಂದು 500 ಬಳ್ಳಿ ಇರಬಹುದು ಅಂತ ಅನ್ಸ್ಕೊಂತ ಇದ್ದೀವಿ. ಅದರಲ್ಲೂ ಸ್ವಲ್ಪ ಫಸಲು ಬರ್ತಾ ಇದೆ. ಹಾಗಾಗಿ ನೀವು ಅಡಿಕೆಗೆ ಹೋದ್ರಿ ಅಂತ? ಹಾಗಾಗಿ ಅನ್ನೋದಕ್ಕಿಂತ ನನ್ನ ಸುತ್ತಲೂ ಅಡಿಕೆ ತೋಟನೇ ಇರೋದ್ರಿಂದ ಈ ಅಡಿಕೆ ಕಾಡು ಅಂದಂಗೆ ಆಗಿದೆ ಈಗ. ಅದು ಈ ನಮ್ದು ಒಂದು ಚಾನಲ್ ಕೆಳಗಡೆ ಇರೋದ್ರಿಂದ ಎಲ್ಲಾ ಪ್ರದೇಶ ಭತ್ತ ಪ್ರದೇಶ ಅಡಿಕೆಯಾಗಿ ಪರಿವರ್ತನೆ ಆಗಿದೆ. ನನ್ನ ಸುತ್ತನೂ ಕೂಡ ಅಡಿಕೆ ತೋಟಗಳೇ ಇರೋದು. ಬೇರೆ ಮಾಡಬಾರ್ದು ಅಂತಾನ ಯಾನಕ್ಕೋಸ್ಕರ ಬೇರೆ ಬೆಳೆಗಳನ್ನು ಬೆಳಿಬಹುದಾಗಿತ್ತು? ಅಡಿಕೆಗೆ ಎಲ್ಲರೂ ವ್ಯಾಮೋಹ ಆಗಿರೋದಕ್ಕೆ ಮಾಡಲೇಬೇಕು ಅಂತಾನ ಅಥವಾ ವಾಣಿಜ್ಯವಾಗಿ ಬೆಳೀತಾರೆ? ವಾಣಿಜ್ಯವಾಗಿ ಇರೋದ್ರಿಂದ ಆಗ್ತಾ ಇರೋದು ಇದು ಸಮಸ್ಯೆ. ಇದು ಈಗಾಗಲೇ ವಿಸ್ತೀರ್ಣ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪೂರ್ಣ ಅಡಿಕೆ ಮಯ ಆಗ್ಬೋದು ಅನ್ನೋ ಅಂತ ಒಂದು ಆತಂಕ ಶುರುವಾಗಿದೆ ಈಗ. ಯಾಕಂದ್ರೆ ನಮ್ಮ ತೋಟದ ಹತ್ತ ಇಲ್ಲಿ ನಮ್ಮ ಸ್ನೇಹಿತರು ಕೆಲವರು ನರ್ಸರಿ ಮಾಡ್ತಾರೆ. ಅವರ ನರ್ಸರಿಯಿಂದನೇ ನಾನೊಂದು ಅಂದಾಜಿನ ಪ್ರಕಾರ ಒಂದು ವರ್ಷಕ್ಕೆ ನಮ್ಮ ತೋಟದ ಹತ್ರ ಇರೋ ಒಂದು ಹಳ್ಳಿಯಿಂದ ಒಂದು 400,000 ಸಸಿಗಳು ಮಾರಾಟ ಆಗ್ತವೆ ಪ್ರತಿ ವರ್ಷ. ನೀರಿನ ಯಾವ ರೀತಿ ಬಳಸ್ತೀರಾ ತೋಟಕ್ಕೆ? ಎಲ್ಲಿಂದ ನೀರಿನ ಮೂಲಗಳ ಬಗ್ಗೆ? ನೀರಿನ ಮೂಲ ನಾವು ಬೋರ್ವೆಲ್ ಅಲ್ಲೇ, ಕೊಳವೆ ಬಾವಿಯಲ್ಲೇ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ, ಬೇಸಿಗೆಯಲ್ಲಿ ನಮಗೆ ಚಾನೆಲ್ ಅಲ್ಲಿ ನೀರು ಬರೋದಿಲ್ಲ, ಹಾಗಾಗಿ ಬೇಸಿಗೆಯಲ್ಲಿ ನೀರು ಕೊಡೋದು ಕೊಳವೆ ಬಾವಿ ಮುಖಾಂತರ. ನೀವು ಈ ಒಂದು ಸಾವಯವ ಕೃಷಿ ಮಾಡಿದ್ರಿಂದ ಆಗ್ತಕ್ಕಂತಹ ಲಾಭಗಳ ಜೊತೆಗೆ ಈ ತೆಂಗಿನ ಮರಕ್ಕೆ ಯಾವ್ದೇ ರೀತಿಯಾದ ಒಂದು ರೋಗಗಳು ಆ ತರದ ಬಂದ್ವ ಅಥವಾ ಯಾವ ತರ ಅಂತೀರಿ? ನಿಸರ್ಗ ತನ್ನ ತಾನೇ ಸರಿ ತೋಗಿಸ್ಕೊಳ್ತೈತಿ ಅನ್ನೋ ಭಾವನೆಯಲ್ಲಿ ನಾವು ಈ ಕೃಷಿಯಲ್ಲಿ ಇನ್ನೂ ಆ ಪದ್ಧತಿಯಲ್ಲೇ ಇದ್ದೀವಿ. ನಾವು ಒಂದು ಕ್ರಿಮಿನಾಶಕಗಳನ್ನ ಬಳಸೋದಾದ್ರೆ ಆ ಕ್ರಿಮಿನಾಶಕದಿಂದ ನಮಗೆ ಉಪಯುಕ್ತ ಕ್ರಿಮಿಗಳು ಕೂಡ ಅವು ಮರಣ ಹೊಂದಿರೋದ್ರಿಂದ ಅವನ್ನ ಕ್ರಿಮಿನಾಶಕಗಳನ್ನ ಅತಿ ಬಳಸಬಾರ್ದು ಅನ್ನೋ ಒಂದು ಆಸರೆಯನ್ನ ಇಟ್ಕೊಂಡಿದೀವಿ. ಜೀವಾಮೃತ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೀರಾ ಅದನ್ನ? ಜೀವಾಮೃತ ಅಂದ್ರೆ ನಮ್ಮ ನಾಟಿ ಹಸುಗಳು ಇರ್ತವೆ, ನನ್ನ ಹತ್ರ ಹಳ್ಳಿ ಕಾರ್ ಇತ್ತು, ಅದರ 10 ಕೆಜಿ ಸಗಣಿ, ಒಂದು 10 ಲೀಟರ್ ಗಂಚಲ, 2 ಕೆಜಿ ಬೆಲ್ಲ, ಅವನ್ನ ಹಾಕ್ಬಿಟ್ಟು 2 ಕೆಜಿ ಯಾವ್ದಾರ ದ್ವಿದಳ ಧಾನ್ಯದ ಹಿಟ್ಟನ್ನ ಹಾಕ್ಬಿಟ್ಟು ಒಂದ್ 8 ರಿಂದ 10 ದಿವಸ 15 ದಿವಸ ಈ ತರ ಅದನ್ನ ದಿನಕ್ಕೆ ಒಂದ್ ಸಲ ಇಲ್ಲ 2 ಸಲ 3 ಸಲ ತಿರುವಿ ಅದನ್ನ ಬೆಳೆಗಳಿಗೆ ಭೂಮಿಗೆ ಹಾಕ್ತಾ ಇದ್ವಿ. ಎಷ್ಟು ದಿನಕ್ಕೊಂದ್ಸಲ? ಅದು ನಮ್ಮ ಅಂದ್ರೆ ಆತರ ಶಿಸ್ತುಬದ್ಧ ಏನು ಪದ್ಧತಿಯನ್ನು ನಾವು ಇದುವರೆಗೂ ಮಾಡ್ಕೊಂಡಿಲ್ಲ. ಅಂತಂತೂ ನಮಗೆ ಯಾವಾಗ ಸರಿ ಅನ್ಸುತ್ತೆ ಅವಾಗ ಮಾಡ್ತಾ ಇದ್ವಿ. ಮಳೆಗಾಲದಲ್ಲಿ ಸ್ವಲ್ಪ ನಿಲ್ಲಿಸ್ತಾ ಇದ್ವಿ, ಯಾಕಂದ್ರೆ ಈ ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ನಮಗೆ ಸಾರಜನಕ ಸಿಗೋದ್ರಿಂದ ಈ ಸಮಯದಲ್ಲಿ ನಾವು ಕೂಡ ಸಾರಜನಕ ಪ್ರಮಾಣ ಅಂದ್ರೆ ಜೀವಾಮೃತದಲ್ಲಿ ಅತಿ ಹೆಚ್ಚು ಸಾರಜನಕ ಸಿಗೋದ್ರಿಂದ ಮತ್ತೆ ಸಾರಜನಕ ಜಾಸ್ತಿ ಪ್ರಮಾಣ ಆಗೋದ್ ಬೇಡ ಅನ್ನೋ ಉದ್ದೇಶದಿಂದ ಮಳೆಗಾಲದಲ್ಲಿ ಆದಷ್ಟು ನಾವು ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಳೆ ಹುಯ್ಯೋದ್ರಿಂದ ತೊಳೆದು ಹೋಗುತ್ತೆ ಅಥವಾ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನ ಅಂತಂತವಾಗಿ ಮಾಡ್ತಾ ಇರ್ಲಿಲ್ಲ. ಬೇಸಿಗೆಯಲ್ಲಿ ನಮಗೆ ಅನುಕೂಲ ಯಾವಾಗ ಸಮಯ ಸಿಗುತ್ತೆ ಅವಾಗ ಒಂದ್ ಮಾಡ್ತಾ ಹೋಗ್ತೇವೆ. ಅದರಿಂದ ತಮಗೆ ಆಗಿರ್ತಕ್ಕಂತಹದ್ದು ನಾವು ತಾವು ಮಾಡೋದ್ರಿಂದ ಅಲ್ಲ, ಅದು ಹಂಗೆ ಇಲ್ಲ. ಏನನ್ನು ನಾವು ಯಾವ್ದನ್ನು ಅಳತೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಏನ ಅನುಕೂಲ ಆಗುತ್ತೆ ಏನ ಅನಾನುಕೂಲ ಆಗುತ್ತೆ ಏನ ಅನುಕೂಲ ಮನ, ಬಟ್ ಮಣ್ಣಿಗೆ ನಾವು ಏನಾದ್ರೂ ಕೊಡ್ಬೇಕು. ಮಣ್ಣಿಗೆ ಕೊಡೋದ್ರಿಂದ ಅಂದ್ರೆ ಈ ಮೈಕ್ರೋಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ಗಳನ್ನ ಜಾಸ್ತಿ ಆಗ್ಬೇಕು ಅನ್ನೋದಿದ್ರೆ ಸ್ವಲ್ಪ ನಮಗೆ ಅದಕ್ಕೆ ಹಸುವಿನ ಮೂಲನೇ ಒಂದು ಸಗಣಿನೇ ಬಹಳ ಉಪಯುಕ್ತವಾದ ಒಂದು ಆಹಾರ ಅದಕ್ಕೆ. ಹಾಗಾಗಿ ಆಮೇಲೆ ನಮ್ಮ ಭೂಮಿಯಲ್ಲಿ ಬೇಕಾಗಿರೋ ಕಸಗಳನ್ನ ಕರಗಿಸ್ಲಿಕ್ಕೆ ಅಥವಾ ಕಳಿಸ್ಲಿಕ್ಕೆ ಕೂಡ ಸಗಣಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ಒಂದು, ಆಮೇಲೆ ಬೆಲ್ಲ ಹಾಕೋದು ಉದ್ದೇಶ ಅಂದ್ರೆ ಕೆಲವೊಂದು ಫಂಗಸ್ಗಳಿಗೆ ಅದು ತುಂಬಾ ಒಳ್ಳೆ ಆಹಾರ ಅದಕ್ಕೆ, ಅದು ಬೆಳವಳಿಗೆ ಈ ಟ್ರೈಕೋಡರ್ಮಾ ಅಂತ ಇರ್ಬೋದು ಸೋಡಮನಸ್ ಅಂತ ಇರ್ಬೋದು ಅವನು ಕೆಲವೊಂದು ಇವಕ್ಕೆ ಒಳ್ಳೆ ಆಹಾರ ಆಗೋದ್ರಿಂದ ಅದನ್ನು ಕೊಡ್ತಾ ಹೋಗ್ತಾ ಹೋಗೋದು. ಎಷ್ಟು ಕೊಟ್ರು ತೊಂದರೆ ಇಲ್ಲ, ಕಡಿಮೆ ಆದ್ರೂ ತೊಂದರೆ ಇಲ್ಲ, ಜಾಸ್ತಿ ಆದ್ರೂ ಏನ್ ತೊಂದರೆ ಆಗ್ಲಿಕ್ಕಿಲ್ಲ. ತಾವು ಸಾವಯವ ಕೃಷಿ ಮಾಡ್ತಾ ಇದ್ರ, ತಾವು ಈ ಒಂದು ಪದ್ಧತಿನ ಅನುಸರಿಸಿರೋದ್ರಿಂದ ಏನ್ ಹೇಳ್ತಾರೆ? ಇಲ್ಲ, ಅವರು ನಮ್ ರೈತ ಬಾಂಧವರು ನೀವು ಹೇಳ್ತಿದ್ರಿ ಅಂದ್ರೆ ಹಾಗೇನು ಯಾರನ್ನ ಯಾರು ತಿರಸ್ಕಾರ ಮಾಡಲ್ಲ, ಯಾರನ್ನ ಯಾರು ಒಪ್ಕೊಳೋದಿಲ್ಲ. ಅದಕ್ಕೆ ಕಿವಿ ಕೊಡದೇ ಇರೋದು ಬಹಳ ಉತ್ತಮವಾದ ಸಂಗತಿ. ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳೋದಿಲ್ಲ. ಕೆಲವರಿಂದ ನಾನು ತೇಜನಗೊಂಡು ಈ ಕೆಲಸ ಮಾಡ್ಬೋದು, ಕೆಲವರು ನನ್ನಿಂದ ನೋಡಿ ಮಾಡಿದವರು ಇರ್ಬೋದು. ಅದನ್ನ ಅಳತೆ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಏನೇ ಆದ್ರೂ ಅವ್ರು ಏನೇ ಆದ್ರೂ ರೈತ ಕುಲ ಅಂದ್ರೆ ನಾವೆಲ್ಲ ಒಂದೇ. ಅವ್ರು ಯಾವ್ದು ಹೇಳಿದ್ರು ಅವ್ರು ನಮ್ಮವರೇ ಹೇಳಿದ್ದಾರೆ, ನಮ್ಮ ಕುಟುಂಬದವರೇ ಹೇಳಿದ್ದಾರೆ ಅಂತೇಳಿ ನಾವು ಅದನ್ನ ತಿಳ್ಕೊಂಡು ನಮ್ಮಲ್ಲಿ ಏನಾರ ಪದ್ಧತಿಗಳು ನ್ಯೂನ್ಯತೆ ಇದ್ರೆ ಅದನ್ನ ಸರಿ ಮಾಡ್ಕೊತಾ ಹೋಗ್ಬೇಕು. ಯಾರನ್ನೇ ಏನಾದ್ರಲ್ಲಿ ದೂಷಣೆ ಮಾಡೋದು ಅಥವಾ ಯಾರ ಪರವಾಗಿ ಮಾತಾಡೋದು ಏನು ಅಷ್ಟು ಸಮಂಜಸ ಅಲ್ಲ ಅಂತ. ಈ ಜೊತೆಗೆ ಮಾವಿನ ಕೃಷಿ ಬಗ್ಗೆ ಹೇಳ್ತಾರೆ, ಯಾವ ಮಾವು ಹಾಕಿದ್ರಿ ಆ ಒಂದು ಪದ್ಧತಿ ಬಗ್ಗೆ? ಮಾವಲ್ಲಿ ಒಂದ್ ರೀತಿ ನಮ್ಮ ತಂದೆಯವರ ಕಲ್ಪನೆ ಬೇರೆ ಇದೆ. ಒಂದ್ ರೀತಿ ಮಿಶ್ರ ಮಾಡಿ ಹಾಕಿದ್ರು, ಸಾಕಷ್ಟು ತಳಿಗಳನ್ನ ಹಾಕಿದ್ರು ಅವರು. ಹಣ್ಣಿನ ತಳಿ ಹಾಕಿದ್ರು, ಕಾಯಿನ ತಳಿ ಹಾಕೊಟ್ಟಿದ್ರು. ಒಂದು ಏನಂದ್ರೆ ನಮಗೆ ಮಾರುಕಟ್ಟೆ ಸಮಸ್ಯೆ, ಕೊಯ್ಲೋತ್ತರ ಆದ್ಮೇಲೆ ನಾವೇ ಸ್ವತಃ ಕೊಯ್ಲು ಮಾಡ್ಕೊಳಕ್ ಆಗದೆ ಇರೋದು ಮತ್ತೆ ಮಾರುಕಟ್ಟೆಯಲ್ಲಿ ನಾವು ಮಾರ್ಲಿಕ್ಕೆ ಆಗದೆ ಇರೋದ್ರಿಂದ ಈ ವ್ಯಾಪಾರಿಗಳ ಒಂದು ತೊಂದರೆಗಳು ಇರೋದ್ರಿಂದ ಮಾವನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಅಂದ್ರೆ ಅದ್ರ ಮೇಲೆ ಅಷ್ಟು ಆಸಕ್ತಿನ ಕಡಿಮೆ ಮಾಡ್ತಾ ಇದೀವಿ ಅಷ್ಟೇ. ಎಷ್ಟು ಎಕರೆ ಹಾಕಿದ್ರಿ ಮಾವು ಪ್ರೆಸೆಂಟ್ ಅಲ್ಲಿ? ಈಗ 2 ಎಕರೆ ಇದೆ. ಯಾವ ತಳಿ ಮಾವು ಹಾಕಿರೋದು? ರಸ್ಪುರಿ ಇದೆ, ಸೇಂದುಲ ಇದೆ, ಬಾದಾಮಿ ಇದೆ, ಆಮೇಲೆ ಒಂದೆರಡು ಮಲ್ಲಿಕಾಯಿ ಇದೆ, ಕೇಸರಿ ಇದೆ, ಜೊತೆಗೆ ಉಪ್ಪಿನಕಾಯಿಗೆ ಅಂತೇಳಿ ಅಪ್ಪೆ ಮಡಿಗೆ ಹಾಕಿದ್ವಿ. ಬಟ್ ಅಪ್ಪೆ ಮಡಿಯ ಗುಣಮಟ್ಟ ನಮ್ಮ 2 ಮರ ಹಾಕಿದ್ವಿ ಅದ್ರಲ್ಲಿ ಬರ್ತಾ ಇಲ್ಲ. ಏನಕ್ಕೆ ಅಂತ ಹೇಳ್ತೀರಿ ಬರ್ತಿಲ್ಲ ಅನ್ನೋದಕ್ಕೆ ಕಾರಣಗಳಾದ್ರೂ ನೀವೇನೋ ಕಂಡಿಡ್ಕೊಂಡ್ರ? ನನ್ನ ಪ್ರಕಾರ ಅಪ್ಪೆ ಮಡಿ ಈ ಹೊಳೆ ಸೈಡ್ ಅಲ್ಲಿ ಸ್ವಲ್ಪ ಚೆನ್ನಾಗೆ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಕೆಲವರು ರೈತರ ಹತ್ರ ಮಾತಾಡಿದಾಗ ಆ ಭಾವನೆ ವ್ಯಕ್ತಪಡಿಸಿದ್ರು. ಏನಾದ್ರೂ ಬೆಳಿಬೇಕು ಅನ್ನೋ ಒಂದು ಇದೆ, ಯಾಕೆ ಬರ್ತಾ ಇಲ್ಲ ಯಾಕೆ ಅದ್ರ ಬಗ್ಗೆ ಜಾಸ್ತಿ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋಗಿಲ್ಲ ಮಾವಿನ. ನೀವು ಆ 2 ಎಕರೆ ಜಮೀನಲ್ಲಿ ವಿವಿಧವಾದ ಮಾವಿನ ತಳಿಗಳನ್ನ ಹೇಳಿದ್ರಿ, ಏನಕ್ಕೋಸ್ಕರ ಅಷ್ಟೊಂದು ಒಂದೇ ಹಾಕಬಹುದಾಗಿತ್ತು, ಎಲ್ಲಾ ತರದ್ದು ಹಾಕಿದ್ರೆ ಅದಕ್ಕೆ ಕಾರಣಗಳು ಏನೇನು ಅಂತ ಹೇಳಿ? ಯಾವ ಸಮಯದಲ್ಲಿ ಯಾವ್ದಕ್ ಮಾರುಕಟ್ಟೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಯಾವ್ದಕ್ಕೆ ಯಾವ ಸಮಯದಲ್ಲಿ ರೋಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆಯವರದ್ದು ಒಂದು ದೃಷ್ಟಿ ಅದು, ಎಲ್ಲದೂ ಇರಬೇಕು ಅನ್ನೋದು ಅವರ ಒಂದು ಮುಖ್ಯ ಉದ್ದೇಶ. ಈ ಮಾವಿನ ತೋಟದ ನಿರ್ವಹಣೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ನಾವೆಲ್ಲ ಅದಕ್ಕೇನು ಅಷ್ಟು ಏನು ಬಂದಲಿಕ್ಕೆ ಅಂತ ಒಂದು ಬರುತ್ತೆ ಮರದ ಕಾರ್ಡ್, ಅದನ್ನ ಒಂದು ತೆಗಿಯೋದು ಪದ್ಧತಿ ಒಂದು ಬಿಟ್ರೆ ಬಾಕಿದಕ್ಕೆ ನಾವು ಆಸಕ್ತಿ ಕೊಡೋದಿಲ್ಲ. ಏನು ಆ ಪದ್ಧತಿಯ ಅದರಲ್ಲಿ ಏನು ವಿಶಿಷ್ಟ ಇಲ್ಲ, ನೈಸರ್ಗಿಕವಾಗಿ ಕಾಡ ಹೇಗೆ ಬೆಳೀತು ಅದೇ ತರನೇ ಬೆಳೆದಿದ್ದು. ಜನವರಿ ಈಗ ಪ್ರಾರಂಭ, ಈಗ ವಸಂತ ಕಾಲ, ಆವಾಗ ಹೂಗಳು ಉದುರತಕ್ಕಂಥದ್ದು, ಅವೆಲ್ಲ ಸಮಸ್ಯೆಗಳೀಗ ಮಂಜು ಜಾಸ್ತಿ ಆಯ್ತು, ಆ ಸಮಯದಲ್ಲಿ ಮಾವಿನಿಗೆ ಸ್ವಲ್ಪ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ತಾವು ಅದಕ್ಕೆ ಯಾವ್ಯಾವ ತರದ ನಿರ್ವಹಣೆ ಕ್ರಮಗಳನ್ನ ಅನುಸರಿಸಿದ್ರಿ? ಇಲ್ಲ, ಅದರಲ್ಲಿ ನಮ್ ಶೂನ್ಯ ಕೃಷಿನೇ. ತನ್ನ ಮರ ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳುತ್ತೆ, ಅಷ್ಟನ್ನ ಮಾತ್ರ ನಾವು ಉಪಯೋಗಿಸ್ಕೋಬಹುದು ಅಂತ. ಈಗ ನಾವು ಅದಕ್ಕೆ ನಾವು ಪ್ರೇರಣೆ ಆಗಿದ್ದು ಅಂದ್ರೆ ಕಾಡಲ್ಲಿರೋ ಮರಗಳು ಇರ್ತವೆ, ಅವು ಈ ಹಿಂದೆ ನಮ್ಮ ರಸ್ತೆ ಪಕ್ಕದಲ್ಲಿ ಎರಡೂ ಕಡೆ ಎರಡೂ ಬದಿಯಲ್ಲೂ ಕೂಡ ಮಾವಿನ ಮರಗಳು ಇದ್ವು, ಇದು ವಿವಿಧ ತಳಿಗಳು ಮಾವಿನ ತಳಿಗಳು ಇದ್ವು. ಅದಕ್ಕೆ ಯಾರು ಸಿಂಪಡಣೆ ಮಾಡೋದಿಲ್ಲ, ಏನು ಕ್ರಮಾನುಗಳಿಲ್ಲ, ಆದ್ರೂ ಹಣ್ಣು ತಿಂತಾ ಇದ್ವಿ ನಾವೆಲ್ಲ. ಹಾಗಾಗಿ ಅದ್ ಬರಷ್ಟು ಬರುತ್ತೆ ಹೋಗಷ್ಟು ಹೋಗುತ್ತೆ ಅಂತ ಹೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ತೀರಾ ಮಾವಲ್ಲಿ ಹಣ್ಣಿನ ತಿನ್ನುವ ಅಂತ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಅಥವಾ ಈ ರಾಸಾಯನಿಕ ಸಿಂಪಡಣೆ ಮಾಡೋದು, ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿ ಮಾಡುವಂತದ್ದು ಇದುವರೆಗೂ ನಡೆದಿಲ್ಲ. ಸಪೋಟ ಬಗ್ಗೆ ಹೇಳೋದಾದ್ರೆ ಸಪೋಟದಲ್ಲಿ ಏನಾಗುತ್ತೆ, ನಾವು ಕೆಳಗಡೆ ಚಾನಲ್ ಕೆಳಗಡೆ ಹಾಕೊಂಡಿದೀವಿ ನೀರಾವರಿ ಜಮೀನಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಇಳುವರಿ ಮೇಲೆ ಆಗಿರ್ಬೋದು, ಆದ್ರೂ ಗುಣಮಟ್ಟದ ಸಪೋಟ ಬಂದಿದೆ ನಮಗೆ. ಮಾರುಕಟ್ಟೆದೇ ಒಂದು ದೊಡ್ಡ ಸಮಸ್ಯೆ, ಯಾಕಂದ್ರೆ ಕೊಯ್ಲು ಮಾರುಕಟ್ಟೆಗೆ ತರೋದು ಆರ್ಥಿಕವಾಗಿ ಅಷ್ಟು ಸರಿ ಅನಿಸ್ತಾ ಇಲ್ಲ. ನನ್ನೊಟ್ಟಿಗೆ ಅಂದ್ರೆ ಸಾಕಷ್ಟು ನಮ್ಮ ರೈತ ಮಿತ್ರರು ಹಾಕೊಂಡಿದ್ರು, ಬಹಳಷ್ಟು ಜನ ತೆಗೆದಿದ್ದಾರೆ ಅಂತಾನು ಒಂಚೂರು ಗಮನಕ್ಕೆ ಬಂದಿದೆ. ಸಪೋಟನ ಮಾವನ ತೆಗೆದಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಯಾವ ತಳಿ ಹಾಕಿರೋದು ಸಪೋಟ? ಕ್ರಿಕೆಟ್ ಬಾಲ್, ಕ್ರಿಕೆಟ್ ಬಾಲ್ ಒಂದೆರಡು ಕಾಲಿಪತ್ತಿ ಒಂದ್ ಸ್ವಲ್ಪ ಇದೆ. ಎಲ್ಲಿಂದ ತಗೊಂಡ್ಬಂದ್ರೆ ಅದನ್ನೆಲ್ಲ? ಆ ಒಂದು ಸಸಿಗಳನ್ನ ಬೇರೆ ಕಡೆಯಿಂದ ತಂದೆಯವರಿಗೆ ಮಾಹಿತಿ ಅದು, ನಂದೇನಿಲ್ಲ ಅದರಲ್ಲಿ. ಸಂಘ ಸಂಸ್ಥೆಗಳು ಸರ್ಕಾರದವರು ಯಾವ ರೀತಿಯಾದ ಒಂದು ಸೌಲಭ್ಯಗಳನ್ನ ರೈತರಿಗೆ ಕೊಟ್ರೆ ತಮ್ಮ ಒಂದು ರೀತಿಯಲ್ಲಿ ಹೇಳೋದಾದ್ರೆ? ಈಗ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿದ್ರು, ಅವರು ತಿನ್ನುವ ಅನ್ನ ಅಥವಾ ಹಣ್ಣು ಅವ ಏನೇ ಪದಾರ್ಥ ಆಗಲಿ, ಬಳಸುವ ಎಣ್ಣೆ ಆಗಲಿ, ಒಬ್ಬ ರೈತ ಬೆಳೆದಿರ್ತಾನೆ, ತಾವು ತಮ್ಮ ಕೆಲಸಕ್ಕೆ ತಗಲುವ ಸಂಬಳವನ್ನು ಹೋಲಿಕೆ ಮಾಡಿದರೆ ರೈತನಿಗೆ ಅತ್ಯಂತ ಕನಿಷ್ಠ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ. ಅವರು ಇದೇ ಕೃಷಿಯನ್ನು ಅಧ್ಯಯನ ಮಾಡಿ ಅದರಲ್ಲಿ ಪದವಿ ತಗೊಂಡು ಕೃಷಿ ಇಲಾಖೆಯಲ್ಲಿರ್ತಾರೆ, ಒಂದು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ, ವಿಜ್ಞಾನಿಗಳಾಗಿರ್ತಾರೆ, ಎಲ್ಲ ಆದರೂ ಕೂಡ ಇದುವರೆಗೂ ರೈತ ಸ್ನೇಹಿಯಾಗಿ ನಡ್ಕೊಳ್ತಾ ಇಲ್ಲ. ಈ ಒಂದು ಮನಸ್ಥಿತಿ ಹೋಗ್ಬೇಕು. ಅದಕ್ಕೆ ನಾವು ನಮ್ಮನೆ ನಾವು ಶಾಪ ಹಾಕೋಬೇಕು ಅನ್ಸುತ್ತೆ, ಯಾಕಂದ್ರೆ ನಾವು ಹಾಕಿರುವಂತ ಜನಪ್ರತಿನಿಧಿಗಳಿಂದ ಈ ಕೆಲಸ ಆಗ್ತಾ ಇದೆ. ಈಗ ನಾನು ಕೂಡ ಅಧಿಕಾರಿಗಳಿಗೆ ಈಗೂ ತಮ್ಮ ಮುಖಾಂತರ ಕಿವಿ ಮಾತು ಹೇಳ್ತೀನಿ, ದಯಮಾಡಿ ರೈತರು ಯಾವಾಗ ಯಾವ ಬೆಳೆ ಬೆಳೆದಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಇದುವರೆಗೂ ಕೂಡ ಇಲಾಖೆಯವರು ಹೆಚ್ಚಿನ ಪಕ್ಷ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡುವಂತ ಪದ್ಧತಿನ ಇಟ್ಕೊಂಡಿಲ್ಲ. ಯಾವುದೋ ರೈತ ಹೇಳಿದಾಗ ಅದನ್ನು ಕಟಾಚಾರಕ್ಕೆ ಹೋಗಿ ಬರ್ತಾರೆ. ಸರ್ಕಾರಕ್ಕೆ ವರದಿ ಕೊಡೋದು 90% ಇಲಾಖೆಯವರು ಕೊಡೋದು ಸುಳ್ಳು ವರದಿನೇ ಕೊಡ್ತಾ ಇದ್ದಾರೆ. ಅದನ್ನೇ ಇವರು ವಿಧಾನಸಭೆಯಲ್ಲೋ ಅಥವಾ ಲೋಕಸಭೆಯಲ್ಲೋ ಇಟ್ಬಿಟ್ಟು ಕಾನೂನುಗಳನ್ನು ರಚಿಸ್ತಾ ಹೋಗ್ತಿದ್ದಾರೆ. ರೈತ ಸ್ನೇಹಿಯಾದಂತ ಪದ್ಧತಿ ಇದುವರೆಗೂ ಸರ್ಕಾರದಿಂದ ಆಗ್ಲಿ ನಮ್ಮ ಸಂಘ ಸಂಸ್ಥೆಗಳಿಂದ ಆಗ್ಲಿ ಇಲ್ಲ. ಕೆಲವೊಂದು ಸಂಘ ಸಂಸ್ಥೆಗಳಿದೆ, ಸಹಕಾರಿ ಸಂಸ್ಥೆಗಳಿದ್ದಾರೆ, ಈ ಕೆಲವೊಂದು ಅಡಿಕೆ ಸಂಸ್ಕರಣಾ ಸಂಘಗಳಿದ್ದಾವೆ, ಅಡಿಕೆ ಬೆಳೆಗಾರಗಳ ಸಂಘಗಳಿದ್ದಾವೆ, ಕೆಲವೊಂದು ಅನುಕೂಲ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಹಕಾರಿ ಸಂಘದಿಂದನೇ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಅಲ್ಲಿಯೂ ಕೂಡ ರಾಜಕೀಯ ಒಂದು ನುಸುಳಿ ಸ್ವಲ್ಪ ನಮ್ಮ ರೈತರಿಗೆ ಹಿಂಸೆಗಳು ಆಗ್ತಾ ಇದ್ದಾವೆ, ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ತೊಂದರೆಗಳು ಹೇಳಿದ್ರಿ, ಯಾವ ರೀತಿ ಆದ್ರೆ ರೈತರು ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಮಾತಾಡ್ಬೋದು, ಇಷ್ಟೊಂದು ಹೇಳ್ಬೋದು, ಆದ್ರೆ ಅದನ್ನು ಒಪ್ಕೋಬೇಕೆಲ್ಲರೂ ಅಂತ ಒಂದು ಮನಸ್ಥಿತಿ ನನಗೆ ಬರ್ಬೋದು. ಹಾಗಾಗಿ ಇದನ್ನ ಹೇಳಲಿಕ್ಕೆ ಹೋಗಿಲ್ಲ, ಜನನೇ ತೀರ್ಮಾನ ತೆಗೆದುಕೊಳ್ಬೇಕು. ಈಗ ಏನು ನಮ್ಮನ್ನ ಆಡಳಿತಾರೆ, ಏನು ಈ ವರ್ಗ ಏನಿದೆ ಅವರು ಅವರು ತಮ್ಮಂತ ಒಂದು ಪರಿವರ್ತನೆ ಮಾಡಿಕೊಂಡು ರೈತರ ಹೊಲಗಳಿಗೆ ಹೋಗಿ ಪ್ರತಿ ಸಲನೂ ಕೂಡ ರೈತರ ಬೆಳೆ ಬೆಳೆದಿಂದ ಹಿಡಿದು ಕೊಯ್ಲೋತ್ತರ ಮಾರುಕಟ್ಟೆಯಲ್ಲಿವರೆಗೂ ಸಂಪೂರ್ಣವಾಗಿ ಅದರ ಹಿಂದೆ ಬಿದ್ದು ಏನಾಗಿದೆ ಏನ್ ಬಿಟ್ಟಿದೆ ಅಂತ ಹೇಳಿ ತೆಗೆದುಕೊಂಡು ನಿರ್ಧಾರಗಳನ್ನು ತಗೊಂಡು ಆಮೇಲೆ ಕಾನೂನುಗಳನ್ನು ಮಾಡಬೇಕು. ಯಾವ ಅಧಿಕಾರಿಗಳಾಗ್ಲಿ ಯಾರು ಅಲ್ಲಿ ರೈತರ ಪ್ಲಾಟ್ಗಳಿಗೆ ಹೋಗಲ್ಲ. ಯಾರೋ ಒಬ್ಬ ರೈತ ಹೇಳಿದ್ದು ಯಾರೋ ಒಬ್ಬರು ಹೇಳಿದ್ದನ್ನು ಕೇಳ್ಕೊಳ್ತಾರೆ, ಅವರು ಹೇಳ್ಕೊಂಡು ಕಾನೂನುಗಳನ್ನು ರೂಪಿಸ್ತಾ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳೆದಿದ್ದೀರಾ ಸರ್, ಜೊತೆಗೆ ಲೇಬರ್ ಪ್ರಾಬ್ಲಮ್ ಅಂದ್ರೆ ಇತ್ತೀಚಿನ ಕೂಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆ ಒಂದು ಕೂಲಿ ಸಮಸ್ಯೆನ ಯಾವ ರೀತಿ ನಿಭಾಯಿಸ್ತೀರಾ? ಹೊತ್ತು ಬಂದಂತ ಛತ್ರಿ ಹಿಡಿಯೋದು ಅನ್ನೋ ಪ್ರಶ್ನೆ ಅಷ್ಟೇನೆ, ಅದನ್ನ ಬಿಟ್ರೆ ಬೇರೆ ಏನು ಹೇಳಲಿಕ್ಕಾಗಲ್ಲ. ಅದು ಸಮಸ್ಯೆ ಅಂತ ಹೇಳ್ತಾ ಹೋದ್ರೆ ಎಲ್ಲದೂ ಸಮಸ್ಯೆನೆ. ನಾನು ಇದೀನಿ ಕೃಷಿಯಲ್ಲಿ ಅಂದ್ರೆ ಅದನ್ನೆಲ್ಲವನ್ನು ಎದುರಿಸಬೇಕು ಅನ್ನೋದಷ್ಟೇ. ಪರ್ಯಾಯವಾಗಿ ಏನ್ ಮಾಡ್ಕೊಂಡಿದ್ದೀರಾ ತಾವು? ಅದು ನಿರಂತರ ನಡೀತಾ ಇರುತ್ತೆ. ಯಾಂತ್ರೀಕರಣ ಇರ್ತವೆ, ಯಂತ್ರಗಳ ಮುಖಾಂತರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅಥವಾ ನಮಗ್ ಜನಗಳು ಸಿಕ್ಕಾಗ ಆ ತರನು ಮಾಡ್ಕೋತೀವಿ. ಈಗ ನಾನು ಕೃಷಿ ಕಾರ್ಮಿಕರ ಬಗ್ಗೆ ಮಾತಾಡೋ ಸಮಸ್ಯೆ ಅಂತ ಹೇಳಿದ್ರೆ, ಕೃಷಿ ಕಾರ್ಮಿಕನಿಗೆ ತನಗ್ ಬೇಕಾಗಿರೋ ವೇತನ ಸಿಗದೇ ಇರಬೇಕಾದ್ರೆ ಈ ಸಮಸ್ಯೆಗಳು ಶುರು ಆಗ್ತವೆ. ಅದಕ್ಕೆ ಆರ್ಥಿಕ ಅಸಮತೋಲನ ಅಂತ ಹೇಳ್ಬೋದು. ಈಗ ಅವ್ರಿಗೂ ಕೂಡ ಉತ್ತಮ ದರ್ಜೆಯ ಜೀವನ ಮಾಡಬೇಕು ಅನ್ನೋದು ಮನಸ್ಥಿತಿ ಇರಬೇಕು. ನಮಗಾದ್ರೂ ಅದು ಬರಬೇಕು, ಅವರು ನಮ್ಮವರೇ, ಅವ್ರಿಗೂ ಒಳ್ಳೆ ಒಂದು ವೇತನ ಕೊಡಬೇಕು ಅಂತೇಳಿ. ಅದನ್ನ ನಾನು ಸಮಸ್ಯೆ ಅಂತ ಹೇಳೋದು ಅಲ್ಲ, ಅದು ನಮ್ಮ ಆರ್ಥಿಕ ಅಸಮತೋಲನದಿಂದ ಕೆಲವೆಲ್ಲ ಆಗ್ತಾ ಇದ್ದಾವೆ. ಕೆಲವು ಆಹಾರ ಬೆಳೆಗಳಲ್ಲಿ ಈ ಸಮಸ್ಯೆಗಳು ರೈತನಿಗೆ ಒಂದ್ ರೀತಿ ನುಕ್ಸಾನಿಗೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನೀವು ಬೆಳೆಗಳಕ್ಕೆ ಸರ್ಕಾರಗಳು ಅತಿ ಹೆಚ್ಚು ಬೆಂಬಲ ಬೆಲೆಯನ್ನ ಕೊಟ್ಟು ಆಹಾರ ಬೆಳೆಗಳನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ವಾದ. ತಾವು ಇಷ್ಟೆಲ್ಲ ಬೆಳೆಗಳನ್ನ ಬೆಳೆದಿದ್ರ, ಪ್ರತಿ ಬೆಳೆ ಇಳುವರಿ ಬಗ್ಗೆ ಹೇಳಿದ್ರೆ ಯಶಸ್ ಇಳುವರಿ ಬಂತು ಅದ್ರ ಬಗ್ಗೆ? ಅಂದ್ರೆ ಇಳುವರಿ ಬರ್ತಾ ಹೋಗುತ್ತೆ. ಅಂದ್ರೆ ತಾವು ಸಾವಯವ ಕೃಷಿ ಮಾಡಿದ್ರದಿಂದ ಇಳುವರಿ ಎಷ್ಟು ತಗೊಂಡ್ರೆ, ಎಷ್ಟು ಲಾಭ ಆಯ್ತು, ತಮಗೆ ಖರ್ಚೆಷ್ಟು ಬಂತು, ಆ ಒಂದು ವಿಚಾರ ಏನು ಅಂದ್ರೆ, ಈ ಕೆಲವು ಗಾದೆಗಳು ಮಾತು ನೆನಪಾಗ್ತಾವೆ ಅಷ್ಟೇನೆ, ಬಟ್ ಕೃಷಿಯಲ್ಲಿ ಎಲ್ಲೋ ಆದಾಯ ಅದು ಅನ್ನೋದು ಬರಲ್ಲ. ಅದು ಒಂದು ರೀತಿ ನಮ್ಮ ಭಾರತ ದೇಶದ ಸಂಸ್ಕಾರ ಅಂತಕೊಂಡು ನಾವೊಂದು ಪದ್ಧತಿ ಮಾಡ್ತಾವೆ. ಒಂದು ವರ್ಷ ಹಣ ಜಾಸ್ತಿ ಬರುತ್ತೆ, ಒಂದು ವರ್ಷ ಹಣ ಕಡಿಮೆ ಬರುತ್ತೆ, ಆ ಒಂದು ಲೆಕ್ಕಾಚಾರ ಇದುವರೆಗೂ ನಮ್ ಇಟ್ಟಿಲ್ಲ. ಅಂದ್ರೆ ಸಾವಯವ ಕೃಷಿಯಲ್ಲಿ ಖರ್ಚೆಷ್ಟು ಬೀಳಬಹುದು ಅಂತ? ಇಲ್ಲ, ಖರ್ಚು ಎಲ್ಲದ್ರಲ್ಲೂ ಇರುತ್ತೆ, ಸಾವಯವ ಕೃಷಿಯಲ್ಲೂ ಇರುತ್ತೆ, ಮತ್ತೆ ಸಾವಯವ ಅಲ್ಲದ ಪದ್ಧತಿಯಲ್ಲಿ ಮಾಡುವಂತವು ಕೂಡ ಖರ್ಚು ಇದ್ದೇ ಇರುತ್ತೆ. ಈಗ ನಮ್ಮ ಸ್ಥಳೀಯ ಬಳಕೆ ಇರೋದ್ರಿಂದ ನಾವು ಹಾಕೋ ನಮ್ಮ ಶ್ರಮ ಅಥವಾ ನಮ್ಮ ಕಾರ್ಮಿಕರಿಂದ ನಾವು ಹಾಕ್ಸೋದ್ರಿಂದ ಅದಕ್ಕೂ ಕೂಡ ಶ್ರಮನ ನಾವು ಅದನ್ನ ಮೂಲವಾಗಿ ತಗೊಂಡ್ರೆ, ಆರ್ಥಿಕ ಮೂಲವಾಗಿ ತಗೊಂಡ್ರೆ ಎರಡರಲ್ಲೂ ಖರ್ಚು ಇದ್ದೇ ಇದೆ. ಖರ್ಚು ಇಲ್ದೇನೆ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಡಿಕೆ ಎಲ್ಲರೂ ವಾಣಿಜ್ಯ ಬೆಳೆಯಾಗಿ ಅದನ್ನು ತಗೊಂಡಿದ್ರೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಇರುತ್ತೋ, ತಾವೊಬ್ಬ ರೈತರಾಗಿ ಏನ್ ಹೇಳ್ತೀರಾ? ನನಗಿಂತ ಚಂದ ಬೆಳೆಯೋರು ಅಥವಾ ಅವರನ್ನು ಪ್ರೇರಣೆ ಆಗಿರೋದು, ನಾನು ಸಾಕಷ್ಟು ರೈತರ ಜೊತೆ ತೋಟಗಳಿಗೆ ಓಡಾಡ್ತೀನಿ. ಸಾಕಷ್ಟು ಹೊಸ ಪದ್ಧತಿ ಯಾರು ಮಾಡಿದ್ರೆ ಹೋಗಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಬರುವಂತ ಪದ್ಧತಿ ಈಗೂ ಇಟ್ಕೊಂಡಿದೀವಿ. ಒಂದು ಬೆಳೆ ತನ್ನ ವಿಸ್ತೀರ್ಣನೆ ಜಾಸ್ತಿ ಆದಾಗ ಬೇರೆ ಬೆಳೆಗಳ ಮೇಲೆ ಪರಿಣಾಮ ಬೀಳುತ್ತೆ, ಅಷ್ಟು ಬೆಳೆಗಳು ನಮಗೆ ಕಡಿಮೆ ಆಗ್ತವೆ. ಬಟ್ ಈ ಇದನ್ನ ಆಹಾರ ಅಸಮತೋಲನ ಆಗುವುದು ಮುಂದೆ ಕಾಣ್ತಾ ಇದೆ. ಇಷ್ಟ ಆದ್ರೂ ಕೂಡ ಈಗ ಸ್ಥಳೀಯವಾಗಿ ಭತ್ತಕ್ಕೆ ನಮಗೆ ಅಷ್ಟು ಒಳ್ಳೆಯ ಬೆಲೆ ಇಲ್ಲ. 2,200-300 ಲೆವೆಲ್ಗೆ ಈಗ ನಮ್ಮ ಭತ್ತನ ಖರೀದಿ ಮಾಡ್ತಾ ಇದ್ದಾರೆ. ನಮಗೆ ಉತ್ಪಾದನಾ ವೆಚ್ಚ ಹೋಲಿಕೆ ಮಾಡಿ ನೋಡಿದ್ರೆ ಭತ್ತಕ್ಕೆ ತುಂಬಾ ಖರ್ಚು ಜಾಸ್ತಿ ಬರುತ್ತೆ. ಈ ಹಿಂದೆ ಕೂಡ ಕೆಲವು ಜಿಲ್ಲೆಗಳಲ್ಲಿ ರೈತರ ಒತ್ತಾಯ ಮೇರೆಗೆ ಒಂದು ಕ್ವಿಂಟಲ್ ಭತ್ತ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರನು ಕೂಡ ಅದಕ್ಕೆ ಸ್ಪಂದಿಸಿಲ್ಲ, ಅಷ್ಟು ಬೆಲೆ ಬೆಂಬಲ ಬೆಲೆಯನ್ನು ನೀಡಿಲ್ಲ. ಆ ಉದ್ದೇಶಕ್ಕೆ ರೈತರು ಏನಾಗ್ತಾ ಇದ್ದಾರೆ ಅಂದ್ರೆ, ಯಾವ ಬೆಲ್ಲಕ್ಕಿಂತ ಬೆಳೆದು ಈಗ 40,000, 50,000, 60,000 ಅಡಿಕೆ ರೇಟ್ ಆಗಿದೆ ಅಂತೇಳಿ ರೈತರು ಅನಿವಾರ್ಯವಾಗಿ ಕೆಲವರು ತಮ್ಮ ಆರ್ಥಿಕ ಸ್ಥಿತಿ ಅಥವಾ ತಾವು ಬದುಕಲಿಕ್ಕೋಸ್ಕರ ಅಡಿಕೆಗೆ ಮಾರು ಹೋಗ್ತಾ ಇರೋದು ಇತ್ತೀಚೆಗೆ ಕಂಡು ಬರ್ತಿರೋಂತ ಸಂಗತಿಗಳು. ಇದು ಒಂದು ರೀತಿ ಮುಂದೆ ಒಂದು 5-10 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಏನ್ ಆತಂಕ ಇದೆಯೋ ಗೊತ್ತಿಲ್ಲ. ಆಮೇಲೆ ಅಡಿಕೆಗೂ ತುಂಬಾ ರೋಗ ಬರ್ತಾ ಇದೆ. ನಮ್ಮಲ್ಲೂ ಕೆಲವು ಇದಾವೆ, ಡಿಮಂಡಿಗೆ ರೋಗ, ಬೇರ್ಕೊಳೆ ರೋಗ, ಬೇರ್ಹುಳ, ಅಣಬೆ ರೋಗ. ಹಾಗಾಗಿ ಅಡಿಕೆ ಮರ ಸಂತತಿನೂ ಕೂಡ ಜಾಸ್ತಿ ಇದೆ. ನಮ್ಮ ಇದ್ರ ಜೊತೆಗೆ ಬೇರೆ ನಮ್ಮ ಪಕ್ಕದ ತಾಲೂಕುಗಳಲ್ಲಿ ಆಗ್ಲೇ ಈಗ ಎಲೆ ಚುಕ್ಕಿ ರೋಗ ಅವೆಲ್ಲ ಬರ್ತಾ ಇದೆ. ಅವೆಲ್ಲ ಬರ್ತಾ ಇರೋದ್ರಿಂದ ಎಲ್ಲೋ ಒಂದ್ಸರಿ ಅಡಿಕೆ ಈ ಕಡೆಯಿಂದ ನಾಶ ಆಗಿ ಬೇರೆ ಪ್ರದೇಶಕ್ಕೆ ಹೋಗ್ತಾ ಇದೆಯಾ ಅನ್ನೋ ಒಂದು ಭಾವನೆಗಳು ಬರ್ತಾ ಇದಾವೆ. ಮುಂದೆ ಕೂಡ ಅಡಿಕೆ ಕೃಷಿಕರದ್ದು ತೂಗುಕತ್ತಿ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆ ರೀತಿಯ ಒಂದು ಸಂದರ್ಭ ಬಂದ್ರೆ ತಾವು ಯಾವ ಬೆಳೆನ ಮುಂದೆ ಯಾವ್ದಕ್ಕೆ ಹೋಗ್ಬೇಕು ಅಂತ ತಮ್ಮ ಒಂದು ಆಸಕ್ತಿ? ಆ ನಂತರ ಅವಾಗ ಆ ಸಮಯದಲ್ಲಿ ತೀರ್ಮಾನ ಮಾಡುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವ್ ಯಾವತ್ತೂ ಕೂಡ ಇಲ್ಲಿ ಅಡಿಕೆ ಬೆಳಿತೀವಿ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ಈಗ ನಾವು ಅಡಿಕೆ ಬೆಳೀತಾ ಇದೀವಿ, ಮುಂದೆ ಏನ್ ಬೆಳೆ ಬೆಳಿತೀವಿ ಅಂತ ಗೊತ್ತಿರಲಿಲ್ಲ. ಬೆಳಿಬಹುದು ಅಂತಾನು ಗೊತ್ತಾಗಲ್ಲ. ನಂತರದಲ್ಲಿ ಏನೇನಾಗುತ್ತೆ ಅಥವಾ ಸರ್ಕಾರಗಳು ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ಳದೆ ಇದ್ರೆ ಕೃಷಿನೇ ಬಿಟ್ಟು ಹೋಗ್ಬೋದು ಅವನೊಂದು. ಈಗಾಗ್ಲೇ ಕೆಲವೊಂದ್ ಕಡೆ ಶುರುವಾಗಿದೆ, ಕೃಷಿ ಬೇಡಪ್ಪ ನಮಗೆ, ಮಕ್ಕಳು ಎಲ್ಲಾರ ಬೇರೆಯವರು ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ಈ ಕೃಷಿ ಮಾಡೋದ್ ಬೇಡ ಅಂತೇಳಿ. ಆ ಮಟ್ಟಕ್ಕೆ ಯಾರು ಹೋಗ್ತತೋ ಏನೋ ಅಂತ ಇನ್ನು ಮುಂದೆ ಕಾದ್ ನೋಡ್ಬೇಕಷ್ಟೇ. ತಾವೊಬ್ಬ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಉಳಿದಂತ ಈಗ ಮಾಡ್ತಕ್ಕಂಥವ್ರು, ಈಗ ಮಾಡ್ತಾ ಇರ್ತಕ್ಕಂತ ರೈತರಿಗೆ ತಾವು ಈ ಪರಿಸರವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ನಾನು ಹೇಳಿದ್ರೆ, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಉತ್ತಮವಾದ್ದು, ಖರ್ಚು ಕಡಿಮೆ ಮಾಡ್ರಿ, ಲಾಭನೂ ಜಾಸ್ತಿ ನಿರೀಕ್ಷೆ ಮಾಡ್ಬೇಡ್ರಿ ಅಂತ ಹೇಳ್ಬೋದು. ಒಟ್ಟಲ್ಲಿ ಕೆಲವರು ಬೇರೆ ಬೇರೆ ಕಡೆ ಹೋಗ್ತಾರೆ, ಅಂತ ಅವ್ರಿಗೆ ಅಷ್ಟು ಜಮೀನುಗಳಿದ್ರು ಮಾಡಕ್ ಇಷ್ಟಪಡಲ್ಲ, ತಾವು ಮಾಡ್ತಾ ಇದ್ದೀರಾ ಅಂತವ್ರಿಗೆ ಅದು ಅನಿವಾರ್ಯ ಆಗಿದೆ. ಕೆಲವರಿಗೆ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ತಾವು ಜೀವಂತವಾಗಿರ್ಬೇಕು ಅಂದ್ರೆ ಕೆಲವರು ಕೃಷಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ನೀತಿಗಳಿಂದ ಆಗ್ತಾ ಇದೆ. ಅದಕ್ಕೆ ಸರ್ಕಾರನೇ ತೀರ್ಮಾನ ತಗೋಬೇಕು. ಏನಾದ್ರೂ ವಾಪಸ್ ಬರಬೇಕು ಅಂದ್ರೆ ಅವರಿಗೆ, ರೈತರಿಗೆ ಅನುಕೂಲ ಆಗೋ ರೀತಿ ಕಾನೂನುಗಳನ್ನ ತರಬೇಕು. ಅವರು ಬೆಳೆದ ಬೆಳೆಗಳನ್ನ ಸರ್ಕಾರನೇ ಖರೀದಿ ಮಾಡಿ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಯಥಾವತ್ತಾಗಿ ಇಳಿಸಿ ಅಷ್ಟು ಬೆಂಬಲ ಏನ್ ಖರ್ಚಾಗ್ತಾ ಇದೆ ಅದಕ್ಕೆ ಒಂದೂವರೆ ಪಟ್ಟಿಯನ್ನು ಸ್ವಾಮಿನಾಥನ್ ಕೊಡ್ಬೇಕು ಅಂತಾರೆ. ಅದನ್ನ ಅಷ್ಟು ಕೊಟ್ಬಿಟ್ಟು ಸರ್ಕಾರವೇ ರೈತರಿಂದ ನೇರವಾಗಿ ಖರೀದಿ ಮಾಡಿದ ಮೇಲೆ ಈ ಸಮಸ್ಯೆ ಕೃಷಿಯಲ್ಲಿ ಜನ ಉಳಿಸ್ಲಿಕ್ಕೆ ಕಾರಣ ಉಳಿಬಹುದು ಅಂತ ಅನಿಸುತ್ತೆ. ತಾವು ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಅನುಭವ ಈ ಕುರಿತು ಶಿಕಾರಿಪುರದ ಇಂದೂಧರ್ ಅಂಗಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಬಾಸೂರು ಗ್ರಾಮದ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಬೀಸುವ ಕಲ್ಲಿನ ಪದಗಳು. ಮದಗಾದಲ್ಲಿರುವ ಕೆಂಚೌವಾನ ಕಲ್ಲವಾಲಕ್ಕೆ ತಿರುವೆ, ಮದಗಾದಲ್ಲಿರುವ ಕೆಂಚೌವಾನ ಕಲ್ಲವಾಲಕ್ಕೆ ತಿರುವೆ, ಮದಗಾದಲ್ಲಿರುವ ಕೆಂಚೌವಾನ ಕಲ್ಲವಾಲಕ್ಕೆ ತಿರುವೆ, ಮದಗಾದಲ್ಲಿರುವ ಕೆಂಚೌವಾನ ಕಲ್ಲವಾಲಕ್ಕೆ ತಿರುವೆ, ಮದಗಾನೆ ಎಲ್ಲಿರುವ ತಾಯಿ ಕೆಂಚೌವಾನ, ಮೊದಲ ಸೊಲ್ಲಿಗೆ ನೇನಾದೇನೆ ಕಲ್ಲವಾಲಕ್ಕೆ ತಿರುವೆ, ಮೊದಲ ಸೊಲ್ಲಿಗೆ ನೇನಾದೇನೆ ಕಲ್ಲವಾಲಕ್ಕೆ ತಿರುವೆ, ಮೊದಲ ಸೊಲ್ಲಿಗೆ ನೇನಾದೇನೆ ಕಲ್ಲವಾಲಕ್ಕೆ ತಿರುವೆ, ಮೊದಲ ಸೊಲ್ಲಿಗೆ ನೇನಾದೇನೆ ಕಲ್ಲವಾಲಕ್ಕೆ ತಿರುವೆ, ಚಿನ್ನದ ಅಡಿಗಲ್ಗೆ ರನ್ನದ ಮೇಲ್ಗಲ್ಲು ಚಂದ್ರಾಮತಿ ಎಂಬ ಇಡಿ ಗೋಟ ಕಲ್ಲವಾಲಕ್ಕೆ ತಿರುವೆ, ಚಂದ್ರಾಮತಿ ಎಂಬ ಇಡಿ ಗೋಟ ಕಲ್ಲವಾಲಕ್ಕೆ ತಿರುವೆ, ಚಂದ್ರಾಮತಿ ಎಂಬ ಇಡಿ ಗೋಟ ಕಲ್ಲವಾಲಕ್ಕೆ ತಿರುವೆ, ಚಂದ್ರಾಮತಿ ಎಂಬ ಇಡಿ ಗೋಟ ಕಲ್ಲವಾಲಕ್ಕೆ ತಿರುವೆ, ಚಂದ್ರಾನೆ ಮತಿಯಂಬ ಇಡಿ ಗೋಟ ಇಡಕೊಂಡು ನಾರೇರು ಕಲ್ಲ ತೀರಿ ವ್ಯಾರೆ ಕಲ್ಲವಾಲಕ್ಕೆ ತಿರುವೆ, ನಾರೇರು ಕಲ್ಲ ತೀರಿ ವ್ಯಾರೆ ಕಲ್ಲವಾಲಕ್ಕೆ ತಿರುವೆ, ನಾರೇರು ಕಲ್ಲ ತೀರಿ ವ್ಯಾರೆ ಕಲ್ಲವಾಲಕ್ಕೆ ತಿರುವೆ, ನಾರೇರು ಕಲ್ಲ ತೀರಿ ವ್ಯಾರೆ ಕಲ್ಲವಾಲಕ್ಕೆ ತಿರುವೆ, ಈಗಾನೆ ಕಲ್ಲೋಡಿ ಈಗ್ಯಾರ ನೆನೆಯಾಲಿ ಈ ಊರ ಗ್ರಾಮ ದೊಡೆಯಾನ ಕಲ್ಲವಾಲಕ್ಕೆ ತಿರುವೆ, ಊರ ಗ್ರಾಮ ದೊಡೆಯಾನ ಕಲ್ಲವಾಲಕ್ಕೆ ತಿರುವೆ, ಈ ಊರ ಗ್ರಾಮ ದೊಡೆಯಾನ ಕಲ್ಲವಾಲಕ್ಕೆ ತಿರುವೆ, ಊರ ಗ್ರಾಮ ದೊಡೆಯಾನ ಕಲ್ಲವಾಲಕ್ಕೆ ತಿರುವೆ, ಈ ಊರ ಗ್ರಾಮದ ಕಲ್ಲೋಡೆ ನೇನಾದೇನೆ ಕಲ್ಲವ ಅಲ್ಲಕ ತಿರುವೆ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ಈಗ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲನ ತಿರುವೆ ದೊಡ್ಡನೆ ದೊಡ್ಡ ಗ್ರಮದ ಗಾರತಿಯ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಗ್ರಮದ ಗಾರತಿಯ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಗ್ರಮದ ಗಾರತಿಯ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಗ್ರಮದ ಗಾರತಿಯ ಕಲ್ಲವ ಅಲ್ಲಕ ತಿರುವೆ ದೊಡ್ಡನೆ ದೊಡ್ಡ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ದೊಡ್ಡ ಕಲ್ಲೋಡೆ ನೇನಾದೇವೆ ಕಲ್ಲವ ಅಲ್ಲಕ ತಿರುವೆ ಕಲ್ಲೋಕ ಪಲ್ಲಕ್ಕಿ ಮೇಲೆ ಮಾಗ ಬರಲಿ ಕಲ್ಲವ ಅಲ್ಲಕ ತಿರುವೆ ಪಲ್ಲಕ್ಕಿ ಮೇಲೆ ಮಾಗ ಬರಲಿ ಕಲ್ಲವ ಅಲ್ಲಕ ತಿರುವೆ ಪಲ್ಲಕ್ಕಿ ಮೇಲೆ ಮಾಗ ಬರಲಿ ಕಲ್ಲವ ಅಲ್ಲಕ ತಿರುವೆ ಪಲ್ಲಕ್ಕಿ ಮೇಲೆ ಮಾಗ ಬರಲಿ ಕಲ್ಲವ ಅಲ್ಲಕ ತಿರುವೆ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮೊಡಿಯ ಸೋಸೆ ಬರಲಿ ಕಲ್ಲವ ಅಲ್ಲಕ ತಿರುವೆ ಮಲ್ಲಿಗೆ ಮೊಡಿಯ ಸೋಸೆ ಬರಲಿ ಕಲ್ಲವ ಅಲ್ಲಕ ತಿರುವೆ ಮಲ್ಲಿಗೆ ಮೊಡಿಯ ಸೋಸೆ ಬರಲಿ ಕಲ್ಲವ ಅಲ್ಲಕ ತಿರುವೆ ಮಲ್ಲಿಗೆ ಮೊಡಿಯ ಸೋಸೆ ಬರಲಿ ಕಲ್ಲವ ಅಲ್ಲಕ ತಿರುವೆ ಕಲ್ಲವ್ವ ಜಲ್ಲ ಜಲಾನೆ ಓದಾರವ್ವ ಕಲ್ಲವ ಅಲ್ಲಕ ತಿರುವೆ ಜಲ್ಲ ಜಲಾನೆ ಓದಾರವ್ವ ಕಲ್ಲವ ಅಲ್ಲಕ ತಿರುವೆ ಜಲ್ಲ ಜಲಾನೆ ಓದಾರವ್ವ ಕಲ್ಲವ ಅಲ್ಲಕ ತಿರುವೆ ಜಲ್ಲ ಜಲಾನೆ ಓದಾರವ್ವ ಕಲ್ಲವ ಅಲ್ಲಕ ತಿರುವೆ ಜಲ್ಲ ಬೆಲ್ಲದರತಿಯ ಬೇಳಗೇನು ಕಲ್ಲವ ಅಲ್ಲಕ ತಿರುವೆ ಬೆಲ್ಲದರತಿಯ ಬೇಳಿಗೇನು ಕಲ್ಲವ ಅಲ್ಲಕ ತಿರುವೆ ಬೆಲ್ಲದರತಿಯ ಬೇಳಗೇನು ಕಲ್ಲವ ಅಲ್ಲಕ ತಿರುವೆ ಬೆಲ್ಲದರತಿಯ ಬೇಳಗೇನು ಕಲ್ಲವ ಅಲ್ಲಕ ತಿರುವೆ ಅಪ್ಪನೆ ನಿನ ತೇರು ಯಾವಾಗ ಹರಿದಾವು ಕೋಲ ನ ಕೋಲೆ ಮತ್ತೆ ಹನ್ನೆರಡೋ ಏ ವರುಷ ಕೆ ಕೋಲ ನ ಕೋಲೆ ಹನ್ನೆರಡೋ ಏ ವರುಷ ಕೆ ಕೋಲ ನ ಕೋಲೆ ಮತ್ತೆ ಹನ್ನೆರಡೋ ಏ ವರುಷ ಕೆ ಕೋಲ ನ ಕೋಲೆ ಹನ್ನೆರಡೋ ಏ ವರುಷ ಕೆ ಕೋಲ ಅಪ್ಪನೆ ನಿನ ಕಂತೆ ಮತ್ತೆಲ್ಲಿ ಅಳಿಯದು ಕೋಲ ನ ಕೋಲೆ ಚಿಕ್ಕ ಮುಗುಳಿಯ ಏವಳಿಗೇರೆ ಕೋಲ ನ ಕೋಲೆ ಕಾಮಗುಳಿಯ ಏವಳಿಗೇರೆ ಕೋಲ ನ ಕೋಲೆ ಕೋಲೆ ಕಮುಗುಳಿಯ ಏವಳಿಗೆ ರೆ ಕೋಲ ಅನ್ನ ಕೋಲೆ ಕಮುಗುಳಿಯ ಏವಳಿಗೆ ರೆ ಕೋಲ ಅನ್ನ ಕೋಲೆ ಕನೆ ಮುಗುಳಿಯ ಅವಳಿಗೆ ರೆ ಗುಡಿಯಾಗೆ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಹಣಿ ಮಾಡಿ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಹಣಿ ಮಾಡಿ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಹಣಿ ಮಾಡಿ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಹಣಿ ಮಾಡಿ ಕೋಲ ಅನ್ನ ಕೋಲೆ ತಾಣ್ಣನು ತಿಂದು ಮತ್ತೆ ಪಲ್ಲರ ತಿಂದು ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಅಣಿ ಮಾಡಿ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಅಣಿ ಮಾಡಿ ಕೋಲ ಅನ್ನ ಕೋಲೆ ಅಪ್ಪನ ಕಂತೆ ಏ ಅಣಿ ಮಾಡಿ ಕೋಲ ಅನ್ನ ಕೋಲೆ.